ಏನು ಕೊಟ್ಟಾಗ ಆಗುವ ಸಂತೋಷ ಈ ಅಂದ್ರೆ ಆಗುವಂತೆ ಅದು ಮತ್ತೆ ಒಳಗೋಗಿ ಕುಡಿದು ಅದರಿಂದ ವಾಟರ್ ಕೀಸ್ ಕಂಟೆಂಟ್ಮೆಂಟ್ ಅದನ್ನು ಕಂಟೆಂಟ್ಮೆಂಟ್ ಕೊಡ್ತಕ್ಕ ತೃಪ್ತಿ ಕೊಡ್ತಕ್ಕ ಯಾರು ಅಹಂ ಪ್ರಾಣ ಯಾವುದಕ್ಕೆ ತೃಪ್ತಿಯಲ್ಲಿ ಜ್ಞಾನದ ತೃಪ್ತಿ ಒಂದು ವಿಷಯವನ್ನ ತಿಳಿಯಬೇಕು ಅನ್ನುವ ರತಿ ತಿಳಿಯಬೇಕು ಅನ್ನುವ ರತಿಯಿಂದ ತಿಳಿದಾಗ ಆಗತಕ್ಕಂತಹ ಒಂದು ಖುಷಿ ಉಂಟಲ್ವ ಅದ ಒಂದು ವಿಷಯ ತಿಳಿದಾಗ ಅಪೂರ್ವ ಸಂಗತಿ ಅದು ತಿಳಿಬೇಕು ಅಂತ ಮುಂದಾಟ ಮಾಡ್ತಾರೆ ಏನ್ ಮಾಡಿದ್ರು ಅಂತ ತಿಳಿಯೋಲ್ಲ ಒಂದು ದಿವಸ ತಿಳಿದು ಹೇಳಿ ಆ ತಿಳಿದು ಹೋದಾಗ ಆಗುವ ಖುಷಿ ಉಂಟಲ್ಲ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟು ಅಂತ ಖುಷಿ ಸಿಗುತ್ತೆ ಜೀವನದಲ್ಲಿ ಯಾವ ಸುಖಕ್ಕೂ ಸಾಧ್ಯವಿಲ್ಲ ತಿಳಿಯದೇ ಇದ್ದ ಸಂಗತಿಯನ್ನು ತಿಳಿಯಬೇಕು ಅಂತ ಚಡಪಡಿಸಿ ಒಮ್ಮೆಗೆ ಅದು ತಿಳಿದಾಗ ಆಗುವ ಆನಂದ ಉಂಟಲ್ಲ ಅದು ಅನುಭವಿಸಿದವರಿಗೆ ಇರುತ್ತೆ ಆ ಖುಷಿಗೆ ಸಾಧ್ಯ ಆದ ಖುಷಿಯೇ ಪ್ರಪಂಚದಲ್ಲಿ ಬಂದಿದೆ ಅದಕ್ಕೆ ನೀರು ಆ ನೀರಿನಿಂದ ತೃಪ್ತಿ ನೀರು ಕುಡಿದಾಗ ಆದ ತೃಪ್ತಿ ನಾವು ಹೇಳ್ತೇವೆ ಎಲ್ಲ ವಿಷಯ ಚಿಕ್ಕಾಗಿ ತಿಳ್ಕೊಂಡವರು ಏನಪ್ಪ ಎಲ್ಲ ನೀರು ಕುಡಿದಾಗ ತಿಳ್ಕೊಂಡಿದ್ದಾರೆ ನೀರು ಕುಡಿದ ಹಾಗೆ ಎಲ್ಲ ವಿದ್ಯೆ ನೀರು ಕುಡಿದಾಗ ಅಂದರೆ ವಿದ್ಯೆಯನ್ನು ಚಿಕ್ಕನಾಗಿ ಅರ್ಥ ಮಾಡಿದ ವಿಷಯ ಒಂದರಿಂದ ಮಾಡುತ್ತೆ ಚೆನ್ನಾಗಿತ್ತು ಆ ತೃಪ್ತಿ ಬರುತ್ತಲ್ಲ ಜ್ಞಾನದಲ್ಲಿ ಅಂದ್ರೆ ಜ್ಞಾನದಲ್ಲಿ ತೃಪ್ತಿಯನ್ನು ತಪ್ಪೋರ್ಥ ಮಾಡಿಕೊಳ್ಬಾರದು ಕೆಲವರಿಗೆ ತೃಪ್ತಿ ಉಂಟು ನಾನು ಸಾಕಷ್ಟು ನಾವು ಕಲ್ತದ್ದು ಸಾಕದಲ್ಲ ಕಲಿಯದೇ ಇದ್ದಂತರ ಬಗ್ಗೆ ಅತೃಪ್ತಿ ಇರಬೇಕು ಒಂದು ತಿಳಿದೇ ಇದ್ದದ್ದು ತಿಳಿದಾಗ ಆಗುವ ಸಂತೋಷ ಅಷ್ಟೇ ತೃಪ್ತಿ ಇನ್ನು ಬೇಡ ಅಂತ ಕಾಣುತ್ತಲ್ಲ ತೃಪ್ತಿ ಇದರಲ್ಲಿ ತೃಪ್ತಿ ಈಗ ತಿಳಿದಂತರ ಒಂದು ಖುಷಿ ಮುಂದೆ ತಿಳಿಯುವುದರ ತೃಪ್ತಿ ಇರಬೇಕು ಯಾರೊಂದು ಜ್ಞಾನದಲ್ಲಿ ತೃಪ್ತಿ ಇರಬಾರದು ಕೊನೆಯ ತೃಪ್ತಿ ಆ ತೃಪ್ತಿಯನ್ನು ಕೊಡ್ತಕ್ಕವ ಅವರು ಹತ್ತು ದೇವತೆ ಆತ್ಮವನ್ನು ತೀರ್ಥ ಎಲ್ಲ ಕಡೆ ದೇಹದಲ್ಲಿ ನೀರಿನಂತೆ ವ್ಯಾಪಿಸಿಕೊಂಡಿರುವ ನಮ್ಮ ಚಿತ್ತದೊಳಗೆ ಜ್ಞಾನದ ತೃಪ್ತಿ ರೂಪವಾಗಿ ನಮ್ಮ ಮನಸ್ಸಿನೊಳಗೆ ವ್ಯಾಪಿಸಿರುವ ಮನೋಮಯ ಕೋಶವನ್ನೂ ವ್ಯಾಪಿಸಿ ವಿಜ್ಞಾನಮಯ ಕೋಶದಲ್ಲೂ ವ್ಯಾಪಿಸಿ ಅನ್ನಮಯ ಪ್ರಾಣಮಯ ಕೋಶಗಳಲ್ಲೂ ವ್ಯಾಪಿಸಿ ನೋಡಿ ಅನ್ನಮಯ ಕೋಶದಲ್ಲಿ ಅಹಂ ಪ್ರಾಣ ಮತ್ತು ಪ್ರವಾಹ ಇಬ್ಬರೂ ವ್ಯಾಪಿಸಿಕೊಂಡು ಕೆಲಸ ಮಾಡಿ ಆಮೇಲೆ ಪ್ರಾಣಮಯ ಕೋಶದಲ್ಲಿ ಉಸಿರಾಡಿಸುವವರು ಅವರೇ ಈ ಅಹಂ ಅವರು ಯಾಕೆ ಮೇಲೆ ಹೋದ್ರೆ ಇದ್ರು 47ರಲ್ಲಿ ದೇಹದವರಿಗೆ ಬಿಟ್ಟಾಗಿದ ಮನುಷ್ಯನಿಗೆ ನೋಡಿ ಅನ್ನಮಯ ಕೋಶದಲ್ಲಿ ಅವರಿಬ್ಬರೇ ಮಣ್ಣಿನಾಂಶ ಪ್ರವಾಹ ನೀರಿನಾಂಶ ಅಹಂ ಪ್ರಾಣ ಅನ್ನಮಯ ಕೋಶ ಆಯ್ತು ಆಮೇಲೆ ಪ್ರಾಣಮಯ ಕೋಶದಲ್ಲಿ ಕೂತು ಉಸಿರಾಡಿಸುವವರು ಅವರೇ ಗಾಳಿ ಬೆಂಕಿ ಗಾಳಿ ಆಕಾಶ ಇಂಬುದಲ್ಲಿ ವ್ಯಾಪಿಸಿಕೊಂಡು ಉಸಿರಾಡಿಸುವವರು ಅವರೇ ಆಯ್ತು ಪ್ರಾಣಮಯ ಕೋಶದಿಂದ ಮನೋಮಯ ಕೋಶಕ್ಕೆ ವಿಜ್ಞಾನಮಯ ಕೋಶಕ್ಕೆ ಕೂತು ಚಿತ್ತದ ತರಕ ಹೋಗಿ ಅಲ್ಲಿ ಬಡ ಅರಿವಿನ ತೃಪ್ತಿ ಕೊಡತಕ್ಕವರು ಅವರೇ ನೀವು ಕಾಡಬಾರದು ಪ್ರಾಣಶಕ್ತಿ ಒಳಗೆ ಪ್ರಾಣಶಕ್ತಿ ತುಂಬಿದರೆ ಎಲ್ಲ ಕೋಶಗಳು ಖುಷಿ ಕೊಡ್ತಾರೆ ಪ್ರಾಣಶಕ್ತಿ ಕಾಡಿದಾಗ ಯಾವ ಕೋಶಗಳು ಅದರ ಕೋಶ ಮಾತ್ರ ಎಲ್ಲ ಕೋಶಗಳು ಹಾಗಾಗಿ ಈ ಕೋಶ ಎಲ್ಲ ಕೋಶಗಳನ್ನು ನಿಯಂತ್ರಿಸತಕ್ಕಂಥ ಪ್ರಾಣಕೋಶ ಪ್ರಾಣತತ್ವ ಅದು ಮಾಡಿಕೊಂಡಪ್ಪ ಅದರಿಂದ ಅಂದ ಅದೇನಿದೆ ಅಲ್ಲೇ ಅನ್ನ ಏನು ಆಗುತ್ತೆ ಅದರಿಂದ ಅನ್ನ ಬಲಿಷ್ಠ ಯಾಕೆ ಅದರಿಂದ ಆಪ ಅನ್ನಕ್ಕಿಂತ ಶ್ರೇಷ್ಠ ಅಂದ್ರೆ ಅದಕ್ಕೊಂದು ನೀರಿದೆ ನೀರು ಶ್ರೇಷ್ಠ ಯಾಕೆ ಅಂದರೆ ಆಪೋವಾವ ಅನ್ನ ಸೂರ್ಯಸ್ಯ ಅಂದಿನ ಅಭಿಮಾನಿಯಾಗಿರ್ತಕ್ಕಂಥ ಅಹಂ ಪ್ರಾಣ ಅನ್ನದ ಅಭಿಮಾನಿಯಾಗಿರ್ತಾರೆ ಅದಕ್ಕಿಂತ ದೊಡ್ಡವ ಅದರಿಂದ ಅಪ್ಪಿನ ಅಭಿಮಾನಿ ನಮ್ಮ ದೇಹದೊಳಗಿರ್ತಕ್ಕಂಥ ಅನ್ನಮಯ ಕೋಶದಲ್ಲಿ ಇರ್ತಕ್ಕಂಥ ನೀರಿನ ಅಂಶದ ಅಭಿಮಾನಿ ಹೊರಗಿನಿಂದ ಇರತಕ್ಕಂಥ ಮೊತ್ತ ನೀರಿಗೆ ಬ್ರಹ್ಮಾಂಡದ ನೀರುಗಳಿಗೂ ನಿಯಾಮಕ ವಿಜ್ಞಾನದ ನೀರಿಗೂ ನಿಯಾಮಕ ನಾವೊಂದು ದೇಹ ರಚನೆಯಲ್ಲಿ ಸದ್ಯಾ ದೇಹದಲ್ಲಿ ಎಲ್ಲ ಕಡೆ ವ್ಯಾಪಿಸಿದಂತ ಪಂಚಭೂತಾತ್ಮಕವಾದ ದೇಹ ಅಲ್ಲ ಅದರಲ್ಲಿ ಯಾವುದರ ಪರ್ಸೆಂಟೇಜ್ ಹೆಚ್ಚು ನೀರು ಪರ್ಸೆಂಟೇಜ್ ಜಾಸ್ತಿ ಇದು ಮಣ್ಣಿನ ದೇಹ ಅಂತ ಎಲ್ಲ ಮಂಡ್ಯ ತುಂಬಿಬಿಟ್ರೆ ಅದರಲ್ಲಿ ಒಬ್ಬ ಆಗುತ್ತೆ ಒಳಗಿನಿಂದ ನೀರು ಹರಿಬೇಕು ನೆಂಟು ಮಾಂಸ ಎಲ್ಲ ಕಡೆ ಫ್ಲೆಕ್ಸಿಬಿಲಿಟಿ ಬೇಕಾದ್ರೆ ವಾಟರ್ ಕಂಟೆಂಟ್ ಮಸ್ಟ್ ಬಿ ಹೋಗ್ ಹಾಗಾಗಿ ನೀರಿನ ಅಂಶ ಜಾಸ್ತಿ ಎಲ್ಲ ಕಡೆ ತುಂಬಿದ ನೀರಿನ ಅಂಶ ಅದು ಬೇಸ್ ಸ್ವಚ್ಛ ನೀರಿನ ಪರ್ಸೆಂಟೇಜ್ ಜಾಸ್ತಿ ಇರದೇ ಇದ್ರೆ ನೀರು ಕಮ್ಮಿ ಆದ್ರೆ ದೇಹದಲ್ಲಿ ಶೋಷಣೆ ಯಾವ ಕೆಲಸವನ್ನು ಕೆಲಸ ಮಾಡಿದ್ರೆ ಎಲ್ಲ ಇಂಜಿನಿಯರ್ಗಳಿಗೆ ನೀರಿನ ಅಂಶ ತುಂಬಾ ಇದೆ. ತನ್ನ ಆಹಾರ ತಗೊಳ್ಳುವಾಗ ಯಾವಾಗಲೂ ಮುಕ್ಕಾಲಂಶ ಆಹಾರ ತಗೊಳ್ಳಿ. ಅದರಲ್ಲಿ ಮುಕ್ಕಾಲಂಶ ಅಲ್ಲ, ಮುಕ್ಕಾಲ ನಮಗೆ ಹಸಿವು ಆಗುವುದಕ್ಕೆ ಎಷ್ಟು ಹಸಿವಾಗುತ್ತೆ ಅಂದ್ರೆ ಅರ್ಧಾಂಶ ಆಹಾರ ತಗೊಳ್ಳಿ. ಆದರೆ ಕಾಲಂಶ ನೀರು ತಗೊಳ್ಳಿ, ಕಾಲಂಶ ಕಾಲಗಳು ಎಲ್ಲಿ ಕೊಟ್ಟೋದ್ರೆ ಹಾಕಿ ಮೂರು ದಿನ ಕಟ್ಟಿಕೊಂಡೆ ತಿನ್ನೋದಲ್ಲ ಅರ್ಧಾಂಶ ಹಸಿದಿದೆ ಅಂತ ಅವ್ರು ಬಿಟ್ಟು ತಿನ್ನೋದು ಚೂರು ಹಸಿರು ತಿನ್ನೋಣ ಕಡೆಗೆ ಕಡೆಗೆ ಚೂರು ಇನ್ನೂ ಹಚ್ಚೂರು ಕಡೆಗೆ ಬಾರಿ ಬರಬರೋ ತಗೊಂಡು ತಿನ್ನೋದು ಏನಿಲ್ಲ ಚೂರು ಹಾಕಿ ತಿನ್ನತಕ್ಕ ಮಾಡ್ತದೆ ಅಂತಂದ್ರೆ ಹಾಗೆ ತಿಂದ್ರೆ ಆರೋಗ್ಯ ಹಸಿರು ಇರುವಾಗ ತಿನ್ನೋದು ಯಾಕೆಂದ್ರೆ ಅರ್ಧಾಂಶ ತಿನ್ನಿ ಬಂದು ಶಬ್ದ 50% ಬಂದು 25% ಬರುವ ಅಂದ್ರೆ ಒಳ್ಳೆ ರಾಜಕೀಯ ನೀರಿನ ಅಂಶ ಓಡಾಡಲಿಕ್ಕೆ ಆಗದೆ ಅವರಿಗೆ ನೀರು ಸ್ವಲ್ಪ ಓಡಾಡುತ್ತೆ ನೀರು ಓಡಾಡುತ್ತೆ ಸಾಲಿದೆ ಅಷ್ಟು ಘನವಾಗಿ ಹೀಗೆ ಅಪ್ಪು ಆಗೋವಾಗ ನಾನು ಬಯಸಿ ಅದಕ್ಕೆ ಲೌಕಿಕವಾಗಿ ನಷ್ಟ ಆಗುತ್ತೆ. ಆದ್ರಿಂದ ಅನ್ನಕ್ಕಿಂತ ನೀರು ಶ್ರೇಷ್ಠ ಆದರೆ ತಸ್ಮಾದ್ಯದ ಸುಭಿ ಯಾಕೆಯಂತೆ ಪ್ರಾಣಾಹ ಅನ್ನ ಕಲಿಯೋ ಭವಿಷ್ಯತಿ. ಲೋಕದಲ್ಲಿ ನೋಡ್ರಿ ಮಳೆಗಾಲ ಶುರುವಾಯಿತು, ಮಳೆ ಬರಲೇ ಇಲ್ಲ ಅಂದ್ರೆ ತಲೆಬಿಸಿ ಶುರುವಾಗುತ್ತೆ. ಈ ವರ್ಷ ಅಕ್ಕಿಯಲ್ಲೇ ಬೆಳೆದಿಲ್ಲ, ನಾಶಿ ಇಲ್ಲ, ಈ ವರ್ಷ ಬೆಳೆ ಹಾಳಾಗುತ್ತೆ, ಈ ವರ್ಷ ಊಟಕ್ಕಿಲ್ಲ, ಏನು ಮನುಷ್ಯ ಮಾಡ್ತಾರೆ ಸುಮೃಷ್ಟಿ ಜಲ ನಂಬವತಿ. ಒಳ್ಳೆ ಮಳೆ ಬೀಳದೇ ಇದ್ದರೆ ಅದರ ಮೇಲಿನಿಂದ ನೀರು ಬರಬೇಕು. ವಾಟರ್ ಸಪ್ಲೈ ಮೇಲಿಲ್ಲ, ಫುಡ್ ಸಪ್ಲೈ ಕೆಳಗಿನ ಮೇಲೆ ಮೇಲಿನ ಕೆಳಗೆ ನೀರು ಬಂದ ಕೆಳಗಿನ ಅನ್ನ ನೆನಪು ನೆಲದಡಿ ಇಲ್ಲ. ಅದರಿಂದ ನೋಡಿದರೆ ಮೇಲಿನಿಂದ ಯಥಾ ಸುಮೃಷ್ಟಿ ನಗವತಿ ಮಳೆ ಬರಲಿಲ್ಲ, ಒಳಗಿನಿಂದ ಅನ್ನ ಪುರಾಣ ಕಳಿಸಲಿಲ್ಲ ಕೆಳಗೆ. ಆವಾಗ ಸದಾ ವ್ಯಾಧಿಯಂತೆ ಪುರಾಣ ಇಂತಹ ಜೀವಗಳು ಕಾಯಿಲೆ ತಡಗಿಸಿ ಏನು ಕಾಯಿಲೆ ಅನ್ನೋ ಔಷಧಿ ಔಷಧ ಬೆಳೆ ಬೆಳೆಯೋದಪ್ಪ ಏನು ಊಟ ಮಾಡೋದು ಎಲ್ಲ ಕಾಲು ಹೋಯ್ತು ಮಳೆ ಇಲ್ಲ ಅಂತ ಕುದುರಿಸಿ ಮಾಡ್ತಾ ಇದ್ದಾರೆ. ಅಪ್ಪಯ್ಯ ಸುಮೃತಿ ನೋಡಿ ಆನಂದಿನ ಪುರಾಣ ಹೋಗಿ ಒಳ್ಳೆ ಮಳೆ ಬಿತ್ತು ಖುಷಿಯೋ ಖುಷಿ ಅವ್ರ ಮುಖದಲ್ಲಿ ಗೆಲುವು ಬಂದ್ಬಿಡ್ತೀವಿ ಏನ್ರಿ ಬಾರಿ ಖುಷಿ ಆಗಿದ್ದೀವಿ ಹೊಡೆದ ಏನಂದ್ರೆ ಅಯ್ಯೋ ಅಲ್ಲ ಗುರು ಒಳ್ಳೆ ಮಳೆ ಅಷ್ಟು ಬೆಳೆ ಚೆನ್ನಾಗಿ ಊಟ ಮಾಡ್ಬೋದು ದರ್ಶನ ಚೆನ್ನಾಗಿ ಊಟ ಮಾಡ್ಬೋದು. ಆದ್ರೆ ಈ ಮಳೆ ಈ ಬೆಳೆ ಈ ಅಲ್ಲ ಯೋಚನೆ ಮಳೆಯಿಂದ ಮಳೆ ಬರಬೇಕು ಮಳೆಯಿಂದ ಬೆಳೆ ಬೆಳಿಬೇಕು ಬುದ್ಧಿಯ ವಿಷಯಗಳು ಚಿಗುರು ಇಷ್ಟೇ ಇದೆ. ಅದಕ್ಕೆ ಮಳೆಗಳಿಂದ ಮೇಲಿಂದ ಜ್ಞಾನ ಸೃಷ್ಟಿಯಾದ್ರು ಅನಂತರ ಮಳೆಗಳಿಂದಲೇ ಮಳೆ ಬರೆಸುವುದು ಜ್ಞಾನದ ಮಳೆ ಅರಿವಿನ ಮಳೆ ಸಂಬಂಧ ಒಳ್ಳೆ ಬೆಳೆ ಒಳ್ಳೆ ತೃಪ್ತಿ. ಇದು ಹೊರಗಿನಿಂದ ನಡೆಯುವಂತಹ ಪ್ರೋಸೆಸ್ ಮಳೆಗಾಲ ಹೊರಗಿಂದ ಮಳೆಗಾಲ ಬರೆಯುವುದು ಕೆಲವರಿಗೆ ಹೊರಗಿನ ಯಾವುದು ಮಳೆಗಾಲ ಹೊರಗಿನ ಮಳೆ ಬಂತ ಉಪಯೋಗಿಸಿ ಹೊರಗಿನಿಂದ ಮಳೆ ಬರಬೇಕು ಮಳೆಯಿಂದ ಬೆಳೆ ಬೆಳಿಬೇಕು ಮಳೆಯಿಂದ ಅದು ತಿನ್ನಬೇಕು ಅದು ಬುದ್ಧಿ ಆಹಾರವಾಗಬೇಕು ಅದು ಆ ಮಳೆ ಆ ಬೆಳೆ ಗೊತ್ತಾದವರಿಗೆ ಅಹಂಪ್ರಾಣ ಚೆನ್ನಾಗಿ ಆಗುತ್ತೆ. ಅಂದ್ರೆ ಈ ಅಹಂಪ್ರಾಣದಿಂದ ಮಳೆಗೆ ಸಂಪತ್ತಿಯನ್ನೇ ಇದ್ದಾನೆ ಎಂದರಿದ್ದಾನೆ. ನೀರು ಬಂದಾಗ ಅಂತ ಚೆನ್ನಾಗಿ ಆಗುತ್ತೆ ಕನಿಯೋ ಅನ್ನ ಬಿದ್ದಿದ್ರೆ ಕನಿಯೋ ಅನ್ನ ಖುಷಿ ಕೊಡ್ತಾರೆ. ಅದರಿಂದ ಚಿಂತ ನೀರು ಮುಖ್ಯ ಹಬ್ಬ ನೀರಿನಲ್ಲಿ ಅಲ್ಲವೇ ಇಲ್ಲ ಅಷ್ಟೇ ಅಲ್ಲ ನಾನು ಹೇಳಿದೆ ಆಕಾರ ಬಂದು ನೀರಿನಿಂದ ಇಲ್ಲದಿದ್ರೆ ಮಣ್ಣಿಗೆ ಮಡಕೆ ಆಕಾರ ನೀರನ್ನು ಕಲಿಸಿದ್ರು ಗೋಡೆ ಆಕಾರ ನೀರನ್ನು ಕಲಿಸಿದ್ರು ಸಿಮೆಂಟು ಕಾಂಕ್ರೀಟ್ ತಯಾರು ಮಾಡಿದ್ರೆ ನೀರು ಹಾಕಿ ಮಾಡಿದ್ರೆ ಸಿಮೆಂಟು ಏನು ಗಾಳಿಲಿ ಹಾರಿ ಹೋಗುತ್ತದೆ ಗಾಳಿ ಸುಂದರೆ ಅದೇನು ಕಾಂಕ್ರೀಟ್ ಬಿಲ್ಡಿಂಗೇ ಇಲ್ಲ ಗಾಳಿಲಿ ಹಾರಿ ಹೋಗುತ್ತೆ ಅದು ನೀರು ಹಾಕ್ಬಿಟ್ರೆ ಸ್ಟ್ರಾಂಗ್ ಮೂರು ವರ್ಷ ಅದನ್ನೆಲ್ಲ ಓಡಾಡುವುದು ಏನ್ ಚೆನ್ನಾಗಿ ಇಪ್ಪತ್ತು ಲಾಗ ಹಾಕಿದ್ರು ಕುದಿಯಲಂತ ಬಗ್ಗೆ ಸ್ಟ್ರಾಂಗ್ ಅನ್ನುತ್ತ ಒಂದು ಪಾತ್ರ ಯಾವ ಬಂದಿದೆ ಯಾವ್ದರಿಂದ ಸಿಮೆಂಟಿಗೆ ನೀರು ಬರಿಸಿದೆ. ಆದ್ರಿಂದ ಹೇಳಿದ ಆ ಮಹಿಳೆ ಮಹಿಮಾಹ ಈ ಮೂರ್ತ ರೂಪವನ್ನು ಈ ಸಾಲಿಡ್ ಫಾರ್ಮ್ ಆಪ ಏವ ಇವಾಹ ಕೂತ ಪೂರ್ತಿ ಕೂತಿದ್ರೆ ಫಾರ್ಮ್ ಒಂದು ಫಾರ್ಮ್ ನ ಆಕಾರ ಬಂತಲ್ಲ ಪ್ರಪಂಚಕ್ಕೆ ಪ್ರತಿಯೊಂದು ವಸ್ತುವಿಗೆ ಅದು ಯಾವುದರಿಂದ ಬಂದದ್ದು ನೀರಿನಿಂದ ಬಂದದ್ದು ಅಹಂಪ್ರಾಣ ರೂಪ ಕೊಟ್ಟು ಅವನು ಕೊಟ್ಟದ್ದು ರೂಪ ಅಹಂಕಾರ ಬಂದದ್ದು ನನಗೆ ರೂಪ ಕೊಟ್ಟವನು ಅವನು ಅಹಂಕಾರ ನಾನು ರೂಪವಂತ ಅಹಂಕಾರ ಬಂದ ಸರ್ವಾಂಗ ಕಾಮ ಅರ್ಥ ಅನ್ನೋದನ್ನ ಆಚಾರ್ಯ ಹೇಳಿದ್ರೆ ಯಾವ ಭಾಷೆಯನ್ನು ಅದು ಗಮನಿಸಲಿಲ್ಲ. ಆದ್ರೆ ಬಲದಲ್ಲಿ ಜನತೃಪ್ತಿ ಉಂಟಾಗುತ್ತೆ, ನೀರು ಕುಡಿಯುವ ತೃಪ್ತಿ, ಅದು ಜ್ಞಾನದ ತೃಪ್ತಿ, ಎರಡಕ್ಕೂ ಆಗುವಂತ ತೃಪ್ತಿಯನ್ನು ಆತ್ಮ ಮತ್ತು ಸರ್ವಾತ್ಮ ಗ್ರಾಮಾಂತ ತೃಪ್ತಿವಾನ ಹೋಗಿ ಯೋ ಅಪಹಾರೂ ಬಾಧ್ಯ ಮಾಡಿದ್ರು ಸಂಗತಿಯಿಂದ ಅಂದ್ರೆ ನೀರಿಂದ ಏನು ತೃಪ್ತಿ? ಒಂದು ವಿಷಯದ ವಿಜ್ಞಾನ, ವಿಜ್ಞಾನದಲ್ಲಿ ಆಸಕ್ತಿ ಹುಟ್ಟಿತು, ಬಲದಿಂದ ಅಧ್ಯಯನ ಮಾಡಿದೆವು, ಅಧ್ಯಯನ ಮಾಡಿದಂತ ತೃಪ್ತಿ. ಮುಂದೆ ಏನು, ಮುಂದಿನ ಸ್ಟೇಜ್ ಏನು? ಆ ಮೆಂಟಲ್ ವರ್ಲ್ಡ್ ಮಾನಸ ಪ್ರಪಂಚದಲ್ಲಿ ನೀರು ಅಂದ್ರೆ ವಿಷಯ ತೃಪ್ತಿ. ಆದ್ರೆ ಮತ್ತೊಂದು ತಿರುತ್ತದೆ ಇನ್ನು ತಿಳಿಯದ ವಿಷಯ, ಅದ ಮುಂದಿನ ಸ್ಟೇಜ್ ಏನು? ಹೊರಗಿನ ಸ್ಟೇಜ್ ಆಗಲಿ ಒಳಗಿದಕ್ಕಿಂತ ದೊಡ್ಡ ತತ್ವ ಯಾವುದು ಮಾಧ್ಯಮ? ಅದೇ ತಾನೆ ಅಭ್ಯೋವಾಮ ಅಭ್ಯೋ ಪ್ರತಿಯೋ ನೀರಿಗಿಂತ ಶ್ರೇಷ್ಠವಾದ ಪ್ರತೀಕ ರೂಪ ನೀರು ತೃಪ್ತಿ, ಜ್ಞಾನದ ತೃಪ್ತಿಗಿಂತ ಶ್ರೇಷ್ಠವಾದಂತಹ ಸ್ಥಳ ಅಂತರಂಗ ಪ್ರಪಂಚದ ಕೊಡುವ ಉಪಾಸನೆ ಇಲ್ಲವೇನು? ಅಷ್ಟಿರೋ ಅಷ್ಟಿರುವ ದೊಡ್ಡ ಸಂಗತಿ ಉಂಟು. ಧರ್ಮೇ ಭಗವಾನ್ ಪ್ರವೇಶಿಸಿ, ಹಾಗಾದ್ರೆ ಜ್ಞಾನಕ್ಕಿಂತ ದೊಡ್ಡದಾಗಿರ್ತದೆ ಅಲ್ಲ, ನೀರಿಗಿಂತ ಅಂದ್ರೆ ಜ್ಞಾನದ ತೃಪ್ತಿಗಿಂತ ದೊಡ್ಡದಾಗಿರ್ತಕ್ಕಂತ ಬೇರೆ ತತ್ವ ಯಾವುದು? ಹೊರಗಿನಂತ ಯಾವುದೋ ಅದೇ ಒಳಗೆ ನೀರಿಗಿಂತ ದೊಡ್ಡದಾಗುತ್ತೆ. ಅನ್ನಕ್ಕಿಂತ ಮುಖ್ಯ ನೀರು, ಅನ್ನ ತಿಂದರೂ ಸಂಪಾಯಿತು ನೀರು ಕುಡಿಯುವುದಕ್ಕೆ, ನೀರು ಕುಡಿದಕ್ಕೆ ಅನ್ನ ತಿಂದಂತ ಜೀವನ ಆಗಬೇಕು. ಅದಕ್ಕೆ ಒಳಗಿನಿಂದ ಮಣ್ಣಿಗಿಂತ ನೀರಿಗಿಂತ ಶ್ರೇಷ್ಠವಾದ ಶಕ್ತಿ ಬಾಹ್ಯ ಪ್ರಪಂಚದಲ್ಲಿ ತೇಜಸ್ ಮಣ್ಣು ನೀರು ಬೆಚ್ಚು. ಪ್ರಾರಂಭದಲ್ಲಿ ಇದನ್ನು ಬಂದಿದ್ದೆ ಉದ್ದಾಲಕ್ಕೆ ಮಣ್ಣು ನೀರು ಬೆಚ್ಚಿ ಬಂದಿದೆ. ಅಲ್ಲಿ ಏನ್ ಹೇಳಿದ್ರು, ಬೆಂಕಿಗೆ ಲಕ್ಷ್ಮಿ ಮತ್ತು ಬ್ರಹ್ಮದೇವರು, ನೀರಿಗೆ ಪ್ರಾಣದೇವರು. ಇಲ್ಲಿ ಅಹಂಪ್ರಾಣ ಬಂದರೆ ಅಲ್ಲಿ ಪ್ರಾಣದೇವರು ಬಂದಿದೆ, ಅದು ಅಲ್ಲಿ ಇಲ್ಲಿ ಅಹಂಪ್ರಾಣ. ಆದರೆ ಅನ್ನಕ್ಕೆ ಗುರುದೇವರು, ಇಲ್ಲಿ ಪ್ರವಾಹ ಬಂದ ಅಲ್ಲಿ ರುದ್ರದೇವರು, ಇಲ್ಲಿ ಅಹಂಪ್ರಾಣ ಬಂದ ಮುಖ್ಯ ಪ್ರಾಣ. ಇಲ್ಲಿ ತೇಜಸ್ಸಿಗೆ ಯಾಕೆ ಬರ್ತದೆ? ತೇಜಸ್ಸಿನ ದೇವತೆ ಇವನ ಸಮಾನ ಸ್ಕಂದ, ಶರತ್ ಕುಮಾರನ ಸಮಾನ ಸ್ಕಂದ, ಇಲ್ಲಿ ಇಂದ್ರ ಅಂದ್ರ ಬಂದ ಅಲ್ಲಿ ಲಕ್ಷ್ಮಿ ಬಂದ. ಅದಕ್ಕೆ ತೇಜಸ್ವೀರ್ಯರು ಉಪಾಸನೆ ಅಂದ್ರೆ ತೇಜಸ್ಸು ಅನ್ನುವಂಥ ಸತ್ತ ದೇವಿಗಿಂತ ಮುಖ್ಯ. ಅದು ಹೊರಗಿನ ತೇಜಸ್ಸನ್ನು ಯಾವತ್ತು ಇಂದ್ರ ಒಳಗಿನ ತೇಜಸ್ಸು ದೇಹದಲ್ಲಿ ಬುದ್ಧಿಯಲ್ಲಿ ತೇಜಸ್ ಅಂದ್ರೆ ಏನು? ಬುದ್ಧಿಯ ತೇಜಸ್ ಅಂದ್ರೆ ಬುದ್ಧಿಯ ತೇಜಸ್ ಅಂದ್ರೆ ಕ್ರ್ಯಾಷಸ್, ಇಂಟ್ಯೂಷನಲ್ ಕ್ರ್ಯಾಷಸ್ ಬಂದಿದ್ದೆ. ಎಷ್ಟೋ ಓದಿರ್ತಾರೆ, ಓದಿದ್ರೆ ಓದಿದ ವಿಷಯ ತಿಳಿತದೆ, ಓದಿದ ಅರ್ಥ ಎಂದು ಬುದ್ಧಿ ಆಗುತ್ತೆ. ಬಟ್ ಕ್ರ್ಯಾಷಸ್ ಇಂಟ್ಯೂಷನ್ ಪ್ರತಿಭೆ ಓದಿದ ಬಾಲ ಪ್ರತಿಭೆ ಅಂದ್ರೆ ಒಂದು ವಿಷಯವನ್ನು ಓದಿದ್ದರಿಂದ ಹತ್ತು ವಿಷಯವನ್ನು ತಿಳಿದು ಸಂಗತಿಯಿಂದ ಹತ್ತು ವಿಷಯ ಹೊಳೆಯಬೇಕು. ಹೊಸ ಹೊಸ ವಿಷಯಗಳು ತಡೆಯಲು ಫ್ಲಾಶ್ ಆಗುತ್ತಲ್ಲ ಅದು ತೇಜಸ್, ಅದು ಬೆಳಕು. ಆ ಬೆಳಕು ಹೇಳೋದನ್ನು ಕೆಲವರು ಮತ್ತೆ ಎಷ್ಟು ದೂರು ಹೊಡೆದರೂ ಎಷ್ಟು ಕಲಿತರೂ ಅಷ್ಟೇ ಬುಕ್ಕಿಷ್ ನಾಲೆಜ್ ಅಂತ ಪುಸ್ತಕ ಹೇಳಿದ್ದು ಚೆನ್ನಾಗಿ ಕರೆದಿದ್ದ. ನಮ್ಮ ಇವತ್ತಿನ ಅಧ್ಯಯನ ಪರಂಪರೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೋಷ, ಶಾಲೆ ಕಾಲೇಜುಗಳ ಅಧ್ಯಯನ ಪರಂಪರೆಯಲ್ಲೂ ಇದೇ ದೋಷ ಇರುವುದು. ನಮ್ಮ ವೇದಾಂತ ಅಧ್ಯಯನ ಪರಂಪರೆಯಲ್ಲಿ ಇನ್ನೂ ದೋಷ ಇದೆ. ಏನಂದ್ರೆ ವ್ಯಾಖ್ಯಾನದಲ್ಲಿ ಇದ್ದ ದೂರು ಬರಿ ಹಸು ವಿಷಯ ಏಯ್ ನೀವು ಮನುಷ್ಯ ಮಾಡ್ತಾರೆ ಅದೆಲ್ಲ ಹಸು ವಿಷಯ ದೇವತೆಗಳು ಬೆಳೆಯುವಂತೆ ಬೆಳಿಬಾರ್ದು ಬೆಳೆದಂತೂ ತಪ್ಪು ನೀವು ಅಯೋಗ್ಯ ಇದ್ದೀವಿ ಅದನ್ನು ಹೇಳಿದ್ದ ದೂರು ಬರಿ. ಇಂಥ ಮನುಷ್ಯರನ್ನು ಬೆಳೆಯದಂತೆ ಕಂಪು ಮಾಡತಕ್ಕಂಥ ಕೆಟ್ಟ ಶಿಕ್ಷಣ ಪದ್ಧತಿ ನಮ್ಮ ವೇದಾಂತದಲ್ಲೂ ಇದೆ, ಶಾಲೆ ಕಾಲೇಜುಗಳಲ್ಲಂತೂ ಶಿಕ್ಷಣ ಪದ್ಧತಿ ಅಲ್ಲ. ಮಕ್ಕಳನ್ನು ಹಾಲು ಮಾಡುವ ಕಾರ್ಯ ಇಂಟೆಲಿಜೆನ್ಸ್ ಅಂತ ಕಂಪು ಮಾಡಿ ಅವರು ಹುಡುಗರು ಹೊಡೆದು ಬಾಯಿಪಾಠದಂತೆ ಪುಸ್ತಕ ಪತ್ರಿಕೆ ತಯಾರು ಮಾಡ್ತಕ್ಕಂಥ ಸಂಸ್ಥೆ ನಮ್ಮ ಯೂನಿವರ್ಸಿಟಿಗಳು ಪ್ರತಿಭೆಗಳು. ಯಾಕೆ ಗೊತ್ತಾ, ನಾನು ತಪಾಸೆ ಹೇಳ್ತಾ ಇಲ್ಲ, ಈ ಕಾಲೇಜಿನಲ್ಲಿ ಅಧ್ಯಾಪಕರು ಪಾಠ ಮಾಡುವಂತ ದಿವಸಗಳು ಪ್ರತಿಯೊಂದು ಅವರು ಅಧ್ಯಾಪಕರು ಒಂದು ಗೈಡ್ ಪುಸ್ತಕ ಅದಕ್ಕೆ ಕಾಲೇಜಿನ ಟೆಕ್ಸ್ಟ್ ಬುಕ್ಸಿಗೆ ಒಂದು ಗೈಡ್ ಬುಕ್, ಆ ಗೈಡ್ ಬುಕ್ ಅನ್ನು ಒಂದು ಬೋರ್ಡ್ ನಲ್ಲಿ ಬರೆದು ಹೋಗುದು, ಅದನ್ನೇ ಇವರು ಹೊಡೆದು ಮಾತಾಡ. ವಿದೇಶದಲ್ಲಿ ಕಾಲೇಜಿನಲ್ಲಿ ಅಧ್ಯಾಪಕರು ಪಾಠ ಮಾಡುವುದರಿಂದ ಅದೇನು ಅಂತಾರೆ ಅಂದ್ರೆ ಒಂದು ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ನಲ್ಲಿ ಒಂದು ಲೆಕ್ಚರ್ ಕೊಡ್ತಾರೆ ತಮ್ಮ ಅನಿಸಿಕೆಗಳಲ್ಲಿ. ಆ ಜನರಿಗೆ ಸಂಬಂಧಪಟ್ಟ ಪುಸ್ತಕಗಳ ಓದಿ ನಿಮ್ಮ ಓದಿನ ನೀವು ಕಂಡುಕೊಂಡ ಹುಡುಗರಿಗೆ ಚಿಕ್ಕ ಮಾಡಿದವರು ಕಂಡುಕೊಂಡು ಬರೀದು ಕೊಡ್ತಾರೆ. ಆದರೆ ಒಂದು ಚಿಕ್ಕಿನ ವೇ ಪ್ರೊಸೀಜರ್ ನಲ್ಲಿ ತಪ್ಪಿದ್ರೆ ಪ್ರೊಸೆಸ್ ನಲ್ಲಿ ದಿಸ್ ಇಸ್ ಟೂ ಲೈಕ್ ದಿಸ್ ಅಷ್ಟೇ ಚಿಂತನೆ ಹೇಳುವುದಿಲ್ಲ. ಕಾಲೇಜಿನ ಶಿಕ್ಷಣ ಆಗಿರ್ತದೆ ಇಲ್ಲ ಆಗಲ್ಲ. ಕಾಲೇಜು ಒಂದು ಗೈಡ್ಸ್ ಗೈಡು ಗೈಡ್ ಅನ್ನು ಬೋರ್ಡ್ ನಲ್ಲಿ ಇವರು ಬರೆಯುವುದು ಗೈಡ್ ಅಲ್ಲಿ ಇದನ್ನೇ ನೋಡಿ ಬರೆಯೋದು ಅಧ್ಯಾಪಕರು ಅದನ್ನು ನೀವು ನೋಡ್ಬೋದು ಕಂಡುಕೊಳ್ಳಿ. ಶತಮಾನದಿಂದ ಇಲ್ಲ ಎಲ್ಲಿ ಬರ್ತದೆ ಜ್ಞಾನ ಜ್ಞಾನವೇ ಯಾಕೆ ನಿಮ್ಮ ಸುದ್ದಿಗಳ ಕಂಪೌಂಡಿನ ಒಳಗೆ ಜ್ಞಾನವಾಗುವುದಿಲ್ಲ. ಜ್ಞಾನ ಕೇಳಿ ನಮ್ಮ ವೇದಾಂತದ ಶಿಕ್ಷಣವಾಗಿ ಆಗ್ತಾಯಿದೆ. ಪ್ರಸ್ತುತ ಯೋಚನೆ ಮಾಡಿದ್ರೆ ಅಯೋಗ್ಯ ಕೇಳಿ ಯಾರಿಗೆ ವಿಷಯ ಬರೆಯುತ್ತೆ ಅಯೋಗ್ಯ. ಹೀಗೆ ಮಾಡಿ ವೇದಾಂತ ಬೆಳೆಯುತ್ತಾ ಇಲ್ಲ ನಮ್ಮಲ್ಲಿ. ವೇದಾಂತ ಅನ್ನೋದು ಶುಷ್ಕ ಆಗ್ತಾ ಇದೆ. ವೇದಾಂತ ಚಿಗಿರ್ತಾನೆ ಇಲ್ಲ. ಮಳೆ ಬರಬೇಕು ಚಿಗಿರ್ಬೇಕು. ಮಳೆ ಬರಲಿ ಕೂಡ ನೀವು ಚಿಗಿರ್ ಕೊಡಲ್ಲ. ಹೀಗೆ ಒಣಗಲು ಬೀಜ ಒಣಗಲೇ ಇರಬೇಕು. ಅದು ಚಿಗಿರ್ಬಾರದು. ನೀರಾತ್ಮಾರದ ಶಿಕ್ಷೆ ಮಹಾ ಅಪರಾಧ. ನಮ್ಮ ಸಂಪ್ರದಾಯ ಕೊಡುತ್ತೆ ನೀರು ಹಾಗೆ ಚಿಗಿರ್ಬಿಟ್ಟು ಭಯಾನಕವಾದಂತಹ ವೇದಾಂತದ ಹೆಸರಿನಲ್ಲಿ ಅಶಾಸ್ತ್ರೀಯವಾದಂತಹ ಪ್ರಶಸ್ತಿ ಬಂದಿದ್ದಾ ಇದೆ. ವೇದಾಂತ ನಾಶವಾಗ್ತಾ ಇದೆ. ನಮ್ಮ ದೊಡ್ಡ ಸಂಪತ್ತು ನಾಶ ಆಗ್ತಾ ಇದೆ. ಅದು ಚಿಗುರಿಗೆ ಬರ್ತಾ ಇದೆ. ನಮ್ಮ ಸಂಪ್ರದಾಯ ಅದನ್ನು ನಿಭಾಯಿಸಿ ಅದು ಚಿಗುರಬೇಕು. ಅದಕ್ಕೆ ನೀರು ಮಳೆ ಬರುತ್ತೆ. ಅಪ್ಪು ಬಂದು ಅದರಿಂದ ಕೃತಕ ವಿಷಯಗಳ ತೇಜಸ್ಸು ಬರುತ್ತೆ. ಈಗ ಮಳೆ ಬಂದು ಕೊಡೋದ್ರೆ ತೇಜಸ್ಸು ಬರ್ತಿಲ್ಲ. ಬರೆ ಪಶುಬಾಲ ಆಗ್ತಾ ಇದೆ. ಮಂಡಿನಿಂದ ನೀರು ನೀರಿನಿಂದ ತೇಜಸ್ಸು ಬರಬೇಕು. ತೇಜಸ್ಸು ಬಂದರೆ ಅವರು ನಮ್ಮ ಒಳಗಿನ ಪ್ರತಿಭೆಯನ್ನು ಜಾಗೃತಗೊಳಿಸುವ ಮಹಿಳೆ ನೀರು ಮಳೆ ಸುರಿಸಿದ ಹೊಸ ಹೊಸ ವಿಷಯ ಚಿಗುರುವಂತೆ ಮಾಡಿದ ಆದರೆ ಹೊಸ ವಿಷಯ ಚಿಗುರಿಸುವವರು ಇದ್ದರು. ಮಳೆ ಬಿತ್ತು ಚಿಗುರಬೇಕು. ಅದಕ್ಕೆ ಆದಕ್ಕಾಗಿ ನಮ್ಮನ್ನು ಚಿಗುರಿಸುವ ನ್ಯೂ ಫ್ಲಾಶಸ್ ನ್ಯೂ ಐಡಿಯಾಸ್ ಆ್ಯಂಡ್ ಇಂಟೆಲೆಕ್ಚುವಲ್ ಫ್ಲಾಶಸ್ ಇಂಟ್ಯೂಷನಲ್ ಫ್ಲಾಶಸ್. ಫ್ಲಾಶ್ ನಲ್ಲಿ ಎರಡು ತರ ಇದೆ. ಇಂಟೆಲೆಕ್ಚುವಲ್ ಫ್ಲಾಶ್ ಆ್ಯಂಡ್ ಇಂಟ್ಯೂಷನಲ್ ಫ್ಲಾಶ್. ಇಂಟೆಲೆಕ್ಚುವಲ್ ಫ್ಲಾಶ್ ಅಂತಂದ್ರೆ ನಾವು ಕಲಿತದ್ದರಿಂದ ಕಲಿತ ವಿಷಯಗಳಿಂದ ನಾಲ್ಕು ವಿಷಯಗಳ ಈ ನಾಲ್ಕು ಹೀಗಿರುದು ನೀನು ಹೀಗೆ ಅಂತ ಒಂದು ಐದನೇ ತನ್ನ ಫ್ಲಾಶ್ ಆಗುತ್ತಲ್ಲ ಅದು ಇಂಟೆಲೆಕ್ಚುವಲ್ ಫ್ಲಾಶ್. ಕಲಿಯದ ಸಂಗತಿಗಳು ತಂತಾನೆ ಬಳಿತದೆ ಅವು ಇಂಟ್ಯೂಷನ್. ಅಲ್ಲಿ ಅಭೇದಿದ್ದರಿಂದ ಅಲ್ಲ ಅನ್ನಷ್ಟಕ್ಕೆ ಕೆಲವು ವಿಷಯಗಳು ಹೊಡಿತಾ ಇದ್ದಾನೆ. ಇದಕ್ಕೆ ನನ್ನ ಸಂಗ್ರಹ ಓದಿ ಅದು ಸಂಬಂಧಪಟ್ಟ ರೆಫರೆನ್ಸ್ ಬುಕ್ ನೋಡಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಫ್ಲಾಶ್ ಆಗಿ ಎಷ್ಟೋ ಸಮಯದ ನಂತರ ಆ ವಿಷಯ ಯಾವುದೋ ಒಂದು ಪುಸ್ತಕ ಓದುವಂತೆ ಇದು ಇಂಟ್ಯೂಷನ್ ಓದುವುದಾದರೆ ಅದು ಫ್ಲಾಶ್ ಆಗಿದೆ. ಓದಿದ್ದರಿಂದ ಆಗುವ ಫ್ಲಾಶ್ ಇಂಟೆಲೆಕ್ಚುವಲ್ ಫ್ಲಾಶ್. ಫ್ಲಾಶ್ ಆದ ಮೇಲೆ ಓದುವುದು ಇಂಟ್ಯೂಷನ್ ಫ್ಲಾಶ್. ಇಂಥ ಎರಡು ವಿಧವಾದ ಫ್ಲಾಶ್ಗಳಿವೆ. ಇದನ್ನೆಲ್ಲ ಅನುಭವಿಸುವವರಿಗೆ ಅದರ ಆನಂದ ಈ ಎರಡು ವಿಧವಾದ ಫ್ಲಾಶ್ನಲ್ಲಿ ಸಂಚರಿಸುವ ಅಧ್ಯಯನ ಮಾಡುವವರು ಅವಾಗ ಇಂದ್ರ ಈ ಎರಡು ವಿಧವಾದ ಫ್ಲಾಶ್ ಕೂಡ ಇಂದ್ರ ಅವನು ಹೊರಗಿನಿಂದ ಚಿಗುರಿಸುವ ಹೊರಗಿನಿಂದ ಈ ಮಳೆಯನ್ನು ನಿಯಂತ್ರಿಸಿ ಅದೃಷ್ಟನನ್ನ ಮತ್ತು ಅದರ ಪ್ರಾಣನನ್ನು ನಿಯಂತ್ರಿಸಿ ಹೊರಗಿನಿಂದ ಮಳೆ ಬರೆಸಿ ಚಿಗುರಿಸುವವನು ಅವನೇ. ಹೊರಗಿನಿಂದ ತೇಜಸ್ಸು ಕೊಟ್ಟು ಶಾಖ ಕೊಟ್ಟು ಅದನ್ನು ತೆಗೆದು ಮಳೆ ಬರೆಸುವವನು ಅವನೇ. ಹೊರಗಿನಿಂದ ಶಾಖ ಕೊಟ್ಟು ಪ್ರತಿಕ್ರಿಯಿಂದ ನಮ್ಮ ವಿಷಯಗಳ ಸ್ಫೋಟ ಮಾಡುವವನು ಅವನೇ. ದೊಡ್ಡ ಪ್ರತಿಕ ದೇವತೆಗಳನ್ನು ದೇವೇಂದ್ರ ನಿಮ್ಮ ಅಂತರಂಗ ಪ್ರಪಂಚ ಬಾಕಿ ಪ್ರಪಂಚದಲ್ಲಿ ಇರುವುದು ಅಲ್ಲಿ ತಂತ್ರ ದೇವತೆಗಳೆಲ್ಲ ಒಳಗೆ ಇರುವುದು ಮೈರ ನಿಯಾಮಕ ಶಕ್ತಿಗಳು ಇದ್ದಲ್ಲಿ ಕೊಡೆ ಆಗಿದ್ದ ಒಂದು ದೇವತೆಗಳ ಬಾಹ್ಯ ತತ್ವಾಭಿಮಾನಿ ದೇವತೆಗಳ ಇಂದ್ರ ಅದ್ರ ದೇವೇಂದ್ರ ಹೊರಗಿನ ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ಅವರೇ ದೇವೇಂದ್ರ. ಉಳಿದ ದೇವತೆಗಳು ಈ ತಂತ್ರ ಬರುವ ದೇವತೆಗಳೆಲ್ಲ ಅಂತರಂಗದ ಪ್ರಪಂಚಕ್ಕೆ ಸಂಬಂಧಪಟ್ಟ ಪಾರ್ವತಿ ಮುಖ್ಯ ದೇವತೆ ಶಿವ ಮನಸ್ಸು ಮುಖ್ಯ ದೇವತೆಗಳು ಮುಖ್ಯ ಇವರು ಸರಸ್ವತಿಯು ಕೂಡ ಆಗಿ ಮುಖ್ಯ ದೇವತೆ ಪಾರ್ವತಿ ಮಾತಿನ ದೇವತೆ ಬ್ರಹ್ಮವಾಯು ಚಿತ್ತದ ದೇವತೆಗಳು ಎಲ್ಲ ಅಂತರಂಗ ಅಂದರೆ ವಿಜ್ಞಾನಮಯ ಪುರುಷ ಅನ್ನಮಯ ಪುರುಷದಲ್ಲಿ ಈ ಹೊರಗಿನ ಅನ್ನಮಯ ಪ್ರಾಣಮಯ ಪುರುಷದಲ್ಲಿ ಕೊನೆಯ ಶಕ್ತಿ ಅಂದ್ರೆ ನಾವು ದೇವತೆಗಳಿಗೆಲ್ಲ ಒಡೆಯ ಅಂದ್ರೆ ಬಾಹ್ಯ ಶಕ್ತಿ ಆದಂತಹ ಮಾನ್ಯತತ್ವಾಭಿಮಾನಿಗಳಾದ ದೇವತೆಗಳಿಗೆಲ್ಲ ಒಂದು ದೇವತೆಗಳಿಗೆಲ್ಲ ಎಕ್ಸ್ಟರ್ನಲ್ ವರ್ಲ್ಡ್ ಇದನ್ನೇ ಒಳಗಾಗ ಅದಕ್ಕೆ ಮೂರು ಲೋಕಗಳಿಗೆ ಮೂರು ಲೋಕಗಳು ಮೂರು ಭೂಷಣ ಮಹಾಜನಾಥ ಮಾತನ್ನು ಅದಕ್ಕೆ ಸಂಬಂಧಪಟ್ಟವರಲ್ಲ ಮೂರು ಲೋಕಗಳು ಹೀಗೆ ಆ ತೇಜಸ್ಸಿನ ದೇವತೆಯಾಗಿರುವುದರಲ್ಲಿ ತೇಜ ಅದರಿಂದ ತೇಜೋ ಭಾವ ದೊಡ್ಡದು ತೇಜಸ್ಸು ತೇಜಸ್ಸು ಇಂದರಿಗೆ ತೇಜ ತೇಜ ಅಂದ್ರೆ ತೇಜೋ ಸೋಜ ತೇಜಸ್ಸು ಅಂದ್ರೆ ಓದಿಸು ತೇಜಸ್ಸು ಅಂದ್ರೆ ತೇಜಸ್ಸು ತೇಜಸ್ಸು ತೇಜಸ್ಸು ತೇಜಸ್ಸು ಅಂದ್ರೆ ಇನ್ನೊಬ್ಬರನ್ನ